ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದ ಮೊದಲಿಗೆ ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕುರಿತು ಡಾಕ್ಟರ್ ಎನ್ ಎಸ್ ಹೆಬಸೂರು ಅವರೊಂದಿಗೆ ಸಂದರ್ಶನದ ಇವರನ್ನು ಸಂದರ್ಶಿಸ್ತಾರೆ ರಾಮೇಶ್ವರ ಸಿರ್ಬಡಗಿ ಅವರು. ಕೇಳುವಂತ ಡಾಕ್ಟರ್ ಎನ್ ಎಸ್ ಹೆಬಸೂರು ಅವರ ನಮಸ್ಕಾರ. ನಮಸ್ಕಾರ ರೀ. ಈ ಸಮಸ್ಯಾತ್ಮಕ ಮಣ್ಣುಗಳು ಅಂದರೆ ಏನು, ಮತ್ತು ಅವುಗಳನ್ನು ಯಾವ ರೀತಿ ಸುಧಾರಣೆ ಮಾಡಬಹುದು, ಮತ್ತು ಹೆಚ್ಚಿನ ಇಳುವರಿ ಪಡಿಬೇಕಾದ್ರೆ ರೈತರು ಏನು ಕ್ರಮಗಳನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಹಾಗೆ ಮೊಟ್ಟ ಮೊದಲು ನಾವು ಈ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ಮೊದಲು ಒಳ್ಳೆ ಗುಣಮಟ್ಟದ ಮಣ್ಣುಗಳು ಅಂದ್ರೆ ನಾವೇನು ಹೆಲ್ದಿ ಸಾಯಿಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಆರೋಗ್ಯವಂತ ಮಣ್ಣುಗಳು ಅಂತ ಏನು ಕರಿತೀವಿ, ಎಂಥ ಮಣ್ಣುಗಳು ನಾವು ಆರೋಗ್ಯವಂತ ಮಣ್ಣುಗಳು ಅಂತ ಕರಿಬೇಕು ಅನ್ನೋದನ್ನ ನೋಡೋಣ. ನೋಡ್ರಿ, ಒಂದು ಮಣ್ಣಿನೊಳಗ ಮಣ್ಣಿನ ಗುಣಧರ್ಮಗಳಾದ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು ಬೆಳೆಗಳ ಬೆಳವಣಿಗೆಗೆ ಪೂರಕವಾಗಿದ್ರೆ ಅಂತ ಮಣ್ಣುಗಳಿಂದ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಇಳುವರಿಯನ್ನು ಪಡೆಯಬಹುದು. ಅಂದ್ರೆ ಅಂತ ಮಣ್ಣುಗಳ ಕಣರಚನೆ ಚೆನ್ನಾಗಿರಬೇಕು, ಗಾಳಿ ಅಥವಾ ಹವೆ ಚೆನ್ನಾಗಿ ಆಡ್ತಿರಬೇಕು, ನೀರು ಬಸಿದು ಹೋಗ್ತಿರಬೇಕು, ಮತ್ತು ಪೋಷಕಾಂಶಗಳು ಒಂದು ಸೂಕ್ತ ಪ್ರಮಾಣದಲ್ಲಿ ಬೆಳೆಗಳಿಗೆ ಲಭ್ಯತೆ ಆಗ್ತಿರಬೇಕು, ಮತ್ತೆ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಅಂತ ಮಣ್ಣುಗಳು ಒಂದು ಹೆಚ್ಚಿನ ಇಳುವರಿಯನ್ನು ಕೊಡ್ತಾವ. ಮಣ್ಣುಗಳಿಗೆ ನಾವು ಆರೋಗ್ಯವಂತ ಮಣ್ಣುಗಳು ಅಂತ ಕರಿತೇವೆ. ಇನ್ನ ಕೆಲವು ಮಣ್ಣುಗಳಲ್ಲಿ ನಾವು ಇವೆಲ್ಲ ಪೋಷಕಾಂಶ ಹಾಕಿದ್ರು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅಂತ ಮಣ್ಣುಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತವೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಮಣ್ಣು ಸವಳಾಗಿರ್ಬೋದು, ಕರ್ಲಾಗಿರ್ಬೋದು, ಅಥವಾ ಜೌಳಾಗಿರ್ಬೋದು, ಅಥವಾ ಹುಳಿ ಆಗಿರ್ಬೋದು, ಅಥವಾ ಮಣ್ಣುಗಳು ಗಟ್ಟಿ ಪದರಿನಿಂದ ಕೂಡಿರ್ಬೋದು, ಮಣ್ಣಿನಲ್ಲಿ ನೀರು ನಿಲ್ತಿರ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನು ಪಡೆಯಲು ಆಗೋದಿಲ್ಲ. ಇಂಥ ಮಣ್ಣುಗಳಿಗೆ ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಕರಿತೀವಿ. ಮತ್ತೆ ಈ ಸಮಸ್ಯಾತ್ಮಕ ಮಣ್ಣುಗಳ ಸಮಸ್ಯೆಗಳನ್ನು ಹೋಗಲಾಡಿಸಿದ್ರೆ ಮಾತ್ರ ನಾವು ಏನು ಎಕ್ಸ್ಪೆಕ್ಟೆಡ್ ಇಳುವರಿ ಅಂತ ಏನು ಕರಿತೀವಿ ಅದನ್ನು ಪಡಲಿಕ್ಕೆ ಸಾಧ್ಯ. ಎಂಥ ಮಣ್ಣುಗಳನ್ನು ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಕರಿತೀವಿ ಅಂತೀರಿ? ನಾವು ಮುಖ್ಯವಾಗಿ ಹುಳಿ ಮಣ್ಣುಗಳು, ತವಳು, ಕರ್ಲು, ಜವಳು, ಮತ್ತೆ ಸುಣ್ಣಗುಳ್ಳಿ ಯುಕ್ತ ಅಂದ್ರೆ ಸುಣ್ಣಯುಕ್ತ ಮಣ್ಣುಗಳು, ಮತ್ತೆ ಗಟ್ಟಿ ಪದರ ಮಣ್ಣುಗಳನ್ನ, ಮತ್ತೆ ಸವಕಳಿ ಆದ ಮಣ್ಣುಗಳನ್ನು ನಾವು ಸಮಸ್ಯಾತ್ಮಕ ಮಣ್ಣುಗಳು ಅಂತ ಕರಿತೇವೆ. ಇನ್ನ ಈ ಹುಳಿ ಮಣ್ಣುಗಳ ಅಂದ್ರೆ ಏನಂತೀರಿ? ನೋಡ್ರಿ, ಹುಳಿ ಮಣ್ಣುಗಳು ಅಂತಂದ್ರ ಅಂತ ಮಣ್ಣುಗಳ ರಸಸಾರ 6.5 ಕಡಿಮೆ ಇರ್ತದ್ರಿ. ಅಂದ್ರೆ ರಸಸಾರ ಸಾಮಾನ್ಯವಾಗಿ 6.5 ಕಡಿಮೆ ಇರತಕ್ಕಂಥ ಮಣ್ಣುಗಳನ್ನ ನಾವು ಹುಳಿ ಮಣ್ಣು ಅಂತ ಕರಿತೇವೆ. ಈ ಹುಳಿ ಮಣ್ಣುಗಳನ್ನ ನಾವು ಎಲ್ಲೆಲ್ಲಿ ಕಾಣಬಹುದು ಅಂತೀರಿ? ನಮ್ಮ ಭಾಗದಲ್ಲಿ ಅಂತಂದ್ರ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಮತ್ತು ಕೆಲವೊಂದು ಬೀದರ್ದ ಭಾಗಗಳಲ್ಲಿ ನಾವು ಹೆಚ್ಚಾಗಿ ಹುಳಿ ಮಣ್ಣುಗಳನ್ನ ಕಾಣ್ತೇವೆ. ಇನ್ನ ಈ ಹುಳಿ ಮಣ್ಣು ಅಂತ ನಾವು ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕಂತೀರಿ? ನೋಡ್ರಿ, ನಮ್ಮ ಜಮೀನ ಮಣ್ಣು ಹುಳಿ ಆಗೈತೆ ಅಂತ ತಿಳ್ಕೊಬೇಕಾದ್ರೆ ಮಣ್ಣನ್ನು ನಾವು ಪರೀಕ್ಷೆಗೆ ಒಳಪಡಿಸಬೇಕ್ರಿ. ಮಣ್ಣಿನ ಪಿಹೆಚ್ ಅಂದ್ರೆ ರಸಸಾರ ಎಷ್ಟ್ ಐತೆ ಅಂತ ನೋಡ್ಕೋಬೇಕ್ರಿ. ಒಂದ್ ವೇಳೆ ಮಣ್ಣಿನ ರಸಸಾರ 6.5 ಕಡಿಮೆ ಇದ್ರೆ ಅಂತ ಮಣ್ಣುಗಳನ್ನ ನಾವು ಹುಳಿ ಮಣ್ಣುಗಳು ಅಂತ ಕರಿತೇವೆ. ಇನ್ನ ಈ ಹುಳಿ ಮಣ್ಣುಗಳಲ್ಲಿ ಬೆಳೆಗಳು ಯಾಕೆ ಚೆನ್ನಾಗಿ ಬರುದಿಲ್ಲ ಅಂತೀರಿ? ನೋಡ್ರಿ, ಈ ಹುಳಿ ಮಣ್ಣುಗಳು ಮುಖ್ಯವಾಗಿ ಹೇಳ್ಬೇಕಂತಂದ್ರ ಬೀಜದ ಮೊಳಕೆ ಸರಿಯಾಗುವುದಿಲ್ಲ, ಎರಡನೇದಾಗಿ ಅಲ್ಯೂಮಿನಿಯಂ, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಮುಂತಾದ ಲೋಹಗಳ ಪ್ರಮಾಣ ಈ ಮಣ್ಣಿನಲ್ಲಿ ಹೆಚ್ಚಿಗೆ ಇರುವುದರಿಂದ ಅವು ಕೆಲವೊಂದು ವೇಳೆ ಬೆಳೆಗಳಿಗೆ ವಿಷಕಾರಿಯಾಗಿ ಪರಿಣಮಿಸ್ತವೆ. ಮೂರನೇದಾಗಿ ಹೇಳ್ಬೇಕಂತಂದ್ರ ಪೋಷಕಾಂಶಗಳಾದ ರಂಜಕ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ, ಇದು ಅಲ್ಲದ ಪೊಟ್ಯಾಸಿಯಂ, ಮೊಲಿಬ್ಡಿನಮ್ ಮುಂತಾದ ಪೋಷಕಾಂಶಗಳ ಕೊರತೆ ಸರ್ವೇ ಸಾಮಾನ್ಯವಾಗಿ ಇಂಥ ಹುಳಿ ಮಣ್ಣುಗಳಲ್ಲಿ ಇರ್ತದೆ. ಇದು ಅಲ್ಲದ ಉಪಯುಕ್ತ ಅಣುಜೀವಿಗಳ ಬೆಳವಣಿಗೆ ಕುಂಠಿತಗೊಳ್ತದೆ. ಹೀಗಾಗಿ ಸಾರಜನಕ, ರಂಜಕ ಮತ್ತು ಗಂಧಕಗಳ ಲಭ್ಯತೆ ಕೂಡ ಕಡಿಮೆ ಆಗ್ತದೆ. ಮತ್ತು ರಂಜಕದ ಕೊರತೆ ಮಾತ್ರ ಈ ಒಂದು ಹುಳಿ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ನಮಗೆ ಏನಾಗುತ್ತೆ ಅಂದ್ರೆ ಹುಳಿ ಮಣ್ಣಿನಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆದು ಬರೋದ್ರಿ. ಈ ಹುಳಿ ಮಣ್ಣಿಗೆ ಏನೇನ್ ಬೆಳಿಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ಆಗಲ್ರಿ, ಈಗ ನೋಡ್ರಿ, ಹುಳಿ ಮಣ್ಣಿಗೆ ಸೂಕ್ತ ಬೆಳೆಗಳಂತಂತಂದ್ರ ನಾವು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕಾಫಿ ಇರ್ಬೋದು, ಟೀ ಇರ್ಬೋದು, ತೆಂಗು, ಮತ್ತೆ ಈ ಕ್ಯಾಶ್ಯೂ, ಇದು ಅಲ್ಲದ ಭತ್ತವನ್ನು ಕೂಡ ಬೆಳಿಬಹುದು, ಮತ್ತೆ ಹಣ್ಣು ಬೆಳೆಗಳಾದ ಅನಾನಸ್, ಇವೆಲ್ಲ ಬೆಳೆಗಳು ಅತ್ಯಂತ ಸೂಕ್ತ ಅಂತ ಕಂಡು ಬರ್ತಾರೆ. ಮತ್ತ ಈ ಹುಳಿ ಜಮೀನುಗಳನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅಂತೀರಿ? ನೋಡ್ರಿ, ಹುಳಿ ಜಮೀನುಗಳ ಸುಧಾರಣೆ ಮಾಡ್ಬೇಕಂತಂದ್ರ ಅಂತ ಮಣ್ಣು ಒಳಗೆ ನಾವು ಸುಣ್ಣವನ್ನ ಹಾಕ್ಬೇಕ್ರಿ. ಸುಣ್ಣದಲ್ಲಿ ಹಲವಾರು ವಿಧಗಳಿದಾವ್ರಿ. ಅದರಲ್ಲಿ ನಾವು ಅಗ್ರಿಕಲ್ಚರ್ ಲೈಮ್ ಅಂತ ಕರಿತೀವಿ, ಅದಲ್ಲದ ತಿಳಿ ಸುಣ್ಣ ಅಂತ ಹೇಳ್ತೀವಿ, ಮತ್ತ ಸುಟ್ಟ ಸುಣ್ಣ. ಇವುಗಳನ್ನ ಮಣ್ಣಿಗೆ ಸೂಕ್ತ ಪ್ರಮಾಣದಲ್ಲಿ ಹಾಕೋದ್ರಿಂದ ಮಣ್ಣಿನ ರಸಸಾರ ಹೆಚ್ಚಿ ಎಲ್ಲಾ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗಿ ನಿರೀಕ್ಷಿತ ಮಟ್ಟದಲ್ಲಿ ನಾವು ಇಳುವರಿಯನ್ನ ಕಾಣಬಹುದ್ರಿ. ಮತ್ತ ಎಷ್ಟು ಸುಣ್ಣ ಹಾಕಬೇಕಂತೀರಿ ಇದಕ್ಕೆ? ನೋಡ್ರಿ, ಈ ಹುಳಿ ಮಣ್ಣುಗಳಿಗೆ ಎಷ್ಟು ಸುಣ್ಣ ಹಾಕ್ಬೇಕು ಅಂತ ತಿಳ್ಕೊಬೇಕಾದ್ರೆ ನಾವು ಇದನ್ನ ಮಣ್ಣು ಪರೀಕ್ಷೆಯಿಂದ ತಿಳ್ಕೊಳ್ಬೇಕಾಗ್ತದ. ಸರ್ವೇ ಸಾಮಾನ್ಯವಾಗಿ ಮರಳು ಉಳ್ಳ ಹುಳಿ ಮಣ್ಣುಗಳಿಗೆ 1 ಟನ್ನಷ್ಟು ಸುಣ್ಣವನ್ನು ಹಾಕ್ಬೇಕಾಗ್ತದ. ಒಂದ್ ವೇಳೆ ಜಮೀನು ಮಣ್ಣು ಕೋಡು ಕಣರಚನೆ ಹೊಂದಿದ್ರೆ ಅಂತ ಮಣ್ಣುಗಳಿಗೆ 1-2 ಟನ್ನಷ್ಟು ಹಾಕ್ಬೇಕಾಗ್ತದ. ಮತ್ತು ಹುಳಿ ಮಣ್ಣುಗಳು ಜೇಡಿಯಿಂದ ಕೂಡಿದ್ರೆ 2-3 ಟನ್ನಷ್ಟು ನಾವು ಸುಣ್ಣವನ್ನು ಹಾಕ್ಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕೇನಂದ್ರೆ ಒಂದೇ ವರ್ಷದಲ್ಲಿ ಅಂದ್ರೆ ಎಲ್ಲಾ ಸುಣ್ಣವನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಶೇಕಡ 50 ಸುಣ್ಣವನ್ನ ಮೊದಲೇ ವರ್ಷ, ಉಳಿದ ಶೇಕಡ 50 ಎರಡನೇ ವರ್ಷ ಹಾಕ್ಬಹುದು, ಅಥವಾ 1 ವರ್ಷ ಶೇಕಡ 50, ಎರಡನೇ ವರ್ಷದಲ್ಲಿ ಶೇಕಡ 25, ಮತ್ತು 3ನೇ ವರ್ಷದಲ್ಲಿ ಶೇಕಡ 25 ಸುಣ್ಣವನ್ನ ಹಾಕೋದ್ರಿಂದ ಒಂದು ಒಳ್ಳೆಯ ಪರಿಣಾಮವನ್ನು ನಾವು ನಿರೀಕ್ಷೆ ಮಾಡಬಹುದ್ರಿ. ಈ ಸುಣ್ಣ ಹಾಕೋದು ಲಾಭದಾಯಕ ಅಂತ ಏನಂದ್ರಲ್ಲ, ಮತ್ತೆ ಹೆಚ್ಚಿಗೆ ಸುಣ್ಣ ಹಾಕಿದ್ರೆ ನಡೀತಂತೀರಿ? ಸುಣ್ಣ ಹಾಕೋದು ಲಾಭದಾಯಕ, ಆದ್ರೆ ಹೆಚ್ಚಿಗೆ ಹಾಕಬಾರ್ದು. ಯಾಕಂದ್ರೆ ಹೆಚ್ಚಿಗೆ ಸುಣ್ಣ ಹಾಕಿದ್ರೆ ಅದು ಕೆಲವೊಂದು ಸಮಸ್ಯೆಯನ್ನ ಒಡ್ತದೆ. ಅಂದ್ರೆ ಮಣ್ಣಿಗೆ ಸುಣ್ಣವನ್ನ ನಾವು ಹೆಚ್ಚಿಗೆ ಹಾಕಿದ್ರೆ ರಂಜಕದ ಲಭ್ಯತೆ ಕಡಿಮೆ ಆಗ್ತದೆ, ಬೋರಾನದ ಅವೈಲಬಿಲಿಟಿ ಕಡಿಮೆ ಆಗ್ತದೆ, ಮತ್ತೆ ಪೊಟ್ಯಾಶಿಯಂ ಮತ್ತು ಮ್ಯಾಗ್ನೀಷಿಯಂ ಪೋಷಕಾಂಶಗಳ ಲಭ್ಯತೆ ಕಡಿಮೆಯಾಗಿ ಈ ಎಲ್ಲ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಬೆಳೆಗಳಲ್ಲಿ ಉಂಟಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಅದಕ್ಕೆ ನಾವು ಹೆಚ್ಚಿಗೆ ಸುಣ್ಣವನ್ನು ಹಾಕಬಾರ್ದು. ಉತ್ತಮ ಪರಿಣಾಮಕಾರಿಯಾಗುವಂತ ಯಾವ್ಯಾವ ಅದಾವ ಅಂತೀರಿ ಸುಣ್ಣಗಳು? ಈಗ ಸುಣ್ಣದ ಕಲ್ಲು ಅಂತದೆ, ಅದರಲ್ಲಿ ಡೋಲೋಮೆಟಿಕ್ ಲೈಮ್ ಸ್ಟೋನ್ ಅಂತ ಕರೀತಾರೆ. ಡೋಲೋಮೆಟಿಕ್ ಲೈಮ್ ಸ್ಟೋನ್ ಹಾಕೋದು ಅನುಕೂಲತೆ ಏನಂತಂದ್ರೆ ಇದು ಕ್ಯಾಲ್ಸಿಯಂ ಅಲ್ಲ ಮ್ಯಾಗ್ನೀಷಿಯಂ ಕೂಡ ಬೆಳೆಗಳಿಗೆ ಸಪ್ಲೈ ಮಾಡ್ತದೆ. ಸಾಧ್ಯ ಇದ್ರೆ ಡೋಲೋಮೆಟಿಕ್ ಲೈಮ್ ಸ್ಟೋನು, ಇಲ್ಲದೆ ಇದ್ರೆ ಸರ್ವೇ ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಲೈಮ್ ಅಂದ್ರೆ ಸುಣ್ಣ ಅಂತ ಹೇಳ್ತೇವಲ್ಲ ಅದನ್ನ, ಇಲ್ಲ ಬಟ್ಟಿ ಸುಣ್ಣ ಅಂತಿಕೊಂಡು ಹೇಳ್ತೇವಲ್ಲ ನಾವು ಸುಟ್ಟ ಸುಣ್ಣ, ಇದನ್ನು ಕೂಡ ನಾವು ಮಣ್ಣಿಗೆ ಸೇರಿಸ. ಮತ್ತ ತಾವು ಇಲ್ಲಿವರೆಗೆ ಹುಳಿ ಮಣ್ಣು ಅಂದ್ರೇನು, ಹುಳಿ ಮಣ್ಣಿನ ಸುಧಾರಣೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನ್ ತಿಳಿಸಿದ್ರಲ್ಲ, ಇನ್ನ ಜವಳು ಮಣ್ಣಿನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ಈಗ ನೋಡ್ರಿ, ಜವಳು ತವಳು ಮತ್ತು ಕರ್ಲು ಇವು ಕೂಡ ಸಮಸ್ಯಾತ್ಮಕ ಮಣ್ಣುಗಳು. ಮಧ್ಯಕ್ಕೆ ನಾವು ನಮ್ಮ ಜಮೀನಿನ ಮಣ್ಣು ಸವಳಾಗದ ಅಥವಾ ಕರ್ಲಾಗದ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈ ಸವಳು ಮತ್ತು ಕರ್ಲು ಆಗ್ಯಾವ ತಿಳ್ಕೊಬೇಕಾದ್ರೆ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದ. ಪರೀಕ್ಷೆಗಳು ಯಾವ ಅಂತಂದ್ರ ಮಣ್ಣಿನ ರಸಸಾರವನ್ನು ನಾವು ಚೆಕ್ ಮಾಡಬೇಕಾಗ್ತದೆ, ಅದು ಅಲ್ಲದೆ ಮಣ್ಣಿನಲ್ಲಿ ವಿನಿಮಯ ಸೋಡಿಯಂನ ಪ್ರಮಾಣವನ್ನ ನೋಡಬೇಕಾಗ್ತದೆ, ಮಣ್ಣಿನ SAR ಅಂತ ಹೇಳ್ತೇವಲ್ಲ ಅದನ್ನು ಚೆಕ್ ಮಾಡಬೇಕಾಗ್ತದೆ. ಇದು ಅಲ್ಲದೆ ಮಣ್ಣಿನ ರಸಸಾರವನ್ನು ಕೂಡ ನಾವು ಪರೀಕ್ಷೆ ಮಾಡೋದ್ರಿಂದ ನಮ್ಮ ಜಮೀನಿನ ಮಣ್ಣುಗಳು ಸವಳಾಗ್ಯಾವ ಅಥವಾ ಕರ್ಲ್ ಆಗ್ಯಾವ ಅಂತ ತಿಳ್ಕೊಳ್ಬಹುದು. ಒಂದು ವೇಳೆ ಮಣ್ಣಿನ ರಸಸಾರ 7.5-8 ಇದ್ದು ವಿನಿಮಯ ಸೋಡಿಯಂನ ಪ್ರಮಾಣ ಶೇಕಡ 15 ಕಡಿಮೆ ಇದ್ರ, ಮತ್ತು ಮಣ್ಣಿನಲ್ಲಿ ಕರಗುವ ಲವಣಗಳ ಪ್ರಮಾಣ 4 ಡೆಸಿಸೈಮನ್ಸ್ ಪರ್ ಮೀಟರ್ ಗಿಂತ ಕಡಿಮೆ ಇದ್ರ ಅಂತ ಮಣ್ಣುಗಳನ್ನು ನಾವು ಸವಳು ಮಣ್ಣು ಅಂತ ಕರಿತೀವಿ ರೀ. ಒಂದು ವೇಳೆ ಮಣ್ಣಿನ ರಸಸಾರ 8.5 ಹೆಚ್ಚಿಗೆ ಮತ್ತು ಮಣ್ಣಿನಲ್ಲಿ ಮಣ್ಣಿನ ವಿನಿಮಯ ಸೋಡಿಯಂನ ಪ್ರಮಾಣ ಶೇಕಡ 15 ಹೆಚ್ಚಿಗಿದ್ರೆ ಮತ್ತು ಸವಳಿನ ಪ್ರಮಾಣ 4 ಡೆಸಿಸೈಮನ್ಸ್ ಕಡಿಮೆ ಇದ್ರೆ ಅಂತ ಮಣ್ಣುಗಳನ್ನು ನಾವು ಕರ್ಲು ಮಣ್ಣು ಅಂತ ಕರಿತಿದ್ರೆ. ಮತ್ತೆ ಇನ್ನು ಜವಳು ಮಣ್ಣು ಅಂತ ನಾವು ಹೇಳ್ಬೇಕಂತಂದ್ರೆ ಇಂತಹ ಮಣ್ಣುಗಳಲ್ಲಿ ಮಣ್ಣಿನ ಅಂತರದಲ್ಲದ ಮಟ್ಟ ಭೂಮಿಯ ಮೇಲ್ಭಾಗ ಸಮೀಪ ಇರ್ತದೆ, ಅಂದ್ರೆ ಮೇಲೇನೆ ಇರ್ತದ, ಇಂತಹ ಮಣ್ಣುಗಳು ನಾವು ಜವಳು ಮಣ್ಣು ಅಂತ ಕರಿ. ಮತ್ತೆ ಈ ಸವಳು ಮಣ್ಣುಗಳಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆದು ಬರೋದು. ಸವಳು ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾಗುವ ನೀರಿನ ಲಭ್ಯತೆ ಆಗೋದಿಲ್ಲ. ಏನಾಗ್ತದೆ ಅಂತಂದ್ರೆ ನೀರೆಲ್ಲ ಉಟ್ಟಿನ ಮೇಲೆ ಸಂಗ್ರಹಣೆ ಆಗೋದ್ರಿಂದ ಬೆಳೆಗಳಿಗೆ ನೀರಿನ ಕೊರತೆ ಉಂಟಾಗಿ ಬೆಳೆಗಳು ಒಣಗಕ್ಕೆ ಪ್ರಾರಂಭ ಮಾಡ್ತಾವ, ಮತ್ತೆ ಗಿಡ್ಡವಾಗಿ ಬೆಳಿತಾವ, ಮತ್ತೆ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿಯನ್ನು ನಾವು ಪಡೀಲಿಕ್ಕೆ ಆಗೋದಿಲ್ಲ. ಭೌತಿಕ ಗುಣಧರ್ಮಗಳು ಬಹಳ ಚೆನ್ನಾಗಿರ್ತಾವ, ಆದ್ರೆ ನೀರಿನ ಕೊರತೆಯಿಂದಾಗಿ ಬೆಳೆಗಳ ಬೆಳವಣಿಗೆ ಕುಂಠಿತಗೊಳ್ತದೆ. ಮತ್ತೆ ಇನ್ನು ಈ ಸವಳು ಜಮೀನುಗಳನ್ನ ನಾವು ಕಂಡುಹಿಡಿಬೇಕಾದಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಗೊತ್ತಾಗ್ತದೆ, ಮತ್ತೆ ಭೂಮಿಯ ಗುಣಲಕ್ಷಣಗಳನ್ನ ಅಭ್ಯಾಸ ಮಾಡೋದ್ರಿಂದ ಕೂಡ ನಾವು ಸವಳು ಜಮೀನುಗಳನ್ನ ನಮ್ಮ ಜಮೀನಿನ ಮಣ್ಣು ಸವಳಾಗದ ಅಥವಾ ಕರ್ಲಾಗದ ಅಂತ ತಿಳ್ಕೊಳ್ಬಹುದು. ಭೂಮಿಯ ಮೇಲೆ ಅಂದ್ರೆ ನಮ್ಮ ಜಮೀನಿನ ಮೇಲೆ ನಾವು ನಡೆದಾಡಿದ್ರೆ ಏನಾಗ್ತದೆ ಅಂತಂದ್ರೆ ನಮಗೆ ಅಷ್ಟೊಂದು ಬಿರುಸತ್ತದಲ್ಲ, ಮಣ್ಣಿನ ಕಣರಚನೆ ಚೆನ್ನಾಗಿರ್ತದೆ, ಮಣ್ಣಿನಲ್ಲಿ ನೀರು ನಿಲ್ಲುವುದಿಲ್ಲ. ಇಂತಹ ಜನಗಳನ್ನು ನಾವು ತೌಳ್ ಅಂತ ಕರಿತೀವಿ. ಅದು ಅಲ್ಲದೆ ಮಣ್ಣಿನ ಮೇಲೆ ಏನಾಗಿರ್ತದೆ ಅಂತಂದ್ರೆ ಬಿಳಿ ಬಿಳಿ ಪದರಗಳು ಕಂಡು ಬರ್ತಾವೆ, ಸಾಲ್ಟ್ ಕ್ರಾಸ್ ಅಂತ ಏನ್ ಹೇಳ್ತೇವಲ್ಲ. ಪರ್ಟಿಕ್ಯುಲರ್ಲಿ ಬೇಸಿಗೆಯಲ್ಲಿ ಒಂದು ಸಾಲ್ಟ್ ಕ್ರಾಸ್ ಅಂದ್ರೆ ಬಿಳಿ ಬಿಳಿ ಪೊರೆ ಅಥವಾ ಪದರಗಳನ್ನ ನಾವು ಕಾಣ್ತೇವೆ. ಮತ್ತೆ ಈ ಪದರಗಳು ಏನಾಗ್ತಾವ ಅಂತಂದ್ರೆ ಬಿಳಿ ಬಿಳಿ ಪದರಗಳು ಮಳೆ ಆಗ್ತಂತಂದ್ರೆ ಅವು ಕಾಣೋದಿಲ್ಲ. ಅಂದ್ರೆ ಇದು ಕರಗುವ ಲವಣಗಳಿಂದ ಕೂಡಿರೋದ್ರಿಂದ ಅವು ನೀರಿನಲ್ಲಿ ಕರಗಿ ಕೆಳಗಿಳಿತದೆ. ಹಿಂಗಾಗಿ ಮಣ್ಣಿನ ಮೇಲೆ ಇರತಕ್ಕಂತ ಬಿಳಿ ಈ ಪೊರೆ ಮೇಲೆ ನಾವು ನಮ್ಮ ಮಣ್ಣು ಸವಳಾಗದಂತ ನಾವು ಕಂಡುಹಿಡಿಯಬಹುದು. ಇನ್ನು ತಾವು ಸವಳು ಜಮೀನಿನ ಬಗ್ಗೆ ತಿಳಿಸ್ತಾ ಇದ್ರಲ್ಲ, ಮತ್ತೆ ಇದನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡಬಹುದಂತೀರಿ ಸವಳು ಜಮೀನನ್ನ? ನೋಡ್ರಿ, ಸವಳು ಜಮೀನಿನಲ್ಲಿ ಸಮಸ್ಯೆ ಮುಖ್ಯವಾಗಿ ಕರಗುವ ಲವಣಗಳಿಂದ ಆಗ್ತದೆ. ಆದ್ರಿಂದ ನಾವು ಮಣ್ಣಿನಲ್ಲಿ ಇರತಕ್ಕಂತ ಕರಗುವ ಲವಣಗಳ ಪ್ರಮಾಣವನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಇವು ಕರಗುವ ಲವಣಗಳಾದ್ರಿಂದ ನೀರಿನಲ್ಲಿ ಸರಳವಾಗಿ ಕರಗಿಸಬಹುದು. ಆದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯ ಮೇಲೆ ನೀರನ್ನು ನಿಲ್ಲಿಸಿ ಭೂಮಿಯನ್ನು ಬಸಿಯುವುದರಿಂದ, ಜಮೀನಿನ ಮಣ್ಣನ್ನು ಬಸಿಯುವುದರಿಂದ ಈ ಉಪ್ಪು ಏನ ಅಥವಾ ಕರಗುವ ಲವಣಗಳು ನಮ್ಮ ಜಮೀನಿನಿಂದ ಬಿಟ್ಟು ಹೊರಗೆ ಹೋಗ್ತಾವ. ಇದಕ್ಕಿಂತ ಮೊದಲಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ಭೂಮಿಯಲ್ಲಿ ನಾವು ಒಂದು ಬಸಿಗಾಲಗಳನ್ನ ಅಳವಡಿಸಬೇಕು. ತೆರೆದ ಬಸಿಗಾಲಗಳನ್ನಾದ್ರೂ ಅಳವಡಿಸಬಹುದು ಅಥವಾ ನಾವು ಒಂದು ಮುಚ್ಚಿದ ಬಸಿಗಾಲಗಳನ್ನಾದ್ರೂ ಅಳವಡಿಸಬಹುದು. ಈ ತೆರೆದ ಬಸಗಾಲಗಳಿಗಿಂತ ಮುಚ್ಚಿದ ಬಸಗಾಲಗಳು ಬಹಳ ಎಫಿಷಿಯಂಟ್ ಅಂತ ಕಂಡು ಬರ್ತಾವ. ಮತ್ತೆ ಅದಕ್ಕೆ ನಾವೇನ್ ಮಾಡ್ಕೊಂತಂದ್ರೆ ಬಸಿಗಾಲಗಳನ್ನು ಅಳವಡಿಸಿದ ನಂತರ ಭೂಮಿ ಮೇಲೆ 8-10 cm ನೀರನ್ನು ನಿಲ್ಲಿಸಿ ಮಣ್ಣನ್ನು ಬಸಿಯೋದ್ರಿಂದ ಮಣ್ಣಿನಲ್ಲಿ ಕರಗಿರುವ ಲವಣಗಳ ಪ್ರಮಾಣ ಬಹಳ ಕಡಿಮೆ ಆಗ್ತದೆ. ಮತ್ತೆ ಇಸಿ ಅಂತ ಏನ್ ಹೇಳ್ತೀವಲ್ಲ, ಇದು 4 dB ಪ್ರತಿ ಮೀಟರ್ ಗಿಂತಲೂ ಕಡಿಮೆ ಆಗಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಗಳ ಇಳುವರಿಯನ್ನು ನಾವು ಕಾಣ. ಇನ್ನ ಈ ಸವಳನ್ನ ತಡೆದುಕೊಳ್ಳುವಂತ ಬೆಳೆಗಳು ಯಾವ್ದಾವ ಅಂತೀರಿ, ಮತ್ತ ಯಾವ್ಯಾವ ಬೆಳೆಗಳು ಸವಳನ್ನ ತಡೆದುಕೊಳ್ಳುವುದಿಲ್ಲ ಅಂತೀರಿ? ನೋಡ್ರಿ, ಸವಳು ಮಣ್ಣಿನಲ್ಲೂ ಕೂಡ ಈ ಭತ್ತ ಚೆನ್ನಾಗಿ ಬರ್ತದೆ, ಮತ್ತೆ ಹಣ್ಣಿನ ಬೆಳೆಗಳಾದ ನೇರಳೆ, ಮತ್ತೆ ಅರಣ್ಯ ಬೆಳೆಗಳಾದ ಸರ್ವೆ ಮರ, ಮತ್ತೆ ಸೀಸಮ್, ಜಾಲಿ ಇವೆಲ್ಲ ಚೆನ್ನಾಗಿ ಬರ್ತಾವ. ಮತ್ತೆ ಸವಳು ಅಷ್ಟೇನು ಹೆಚ್ಚಾಗಿರದಿದ್ರೆ ನಾವು ಕುಸುಬಿಯನ್ನು ಬೆಳಿಬಹುದು, ಮತ್ತೆ ಹತ್ತಿಯನ್ನು ಬೆಳಿಬಹುದು, ಸ್ವಲ್ಪ ಮಟ್ಟಿಗೆ ಕಬ್ಬು ಕೂಡ ಸವಳನ್ನ ತಡೆದುಕೊಳ್ತೇವೆ. ಇನ್ನ ಈ ಸವಳು ಮಣ್ಣಿಗೆ ಯಾವ್ದಾದ್ರು ಸುಧಾರಕಗಳನ್ನ ಹಾಕ್ಬೇಕಂತೀರಿನ? ನೋಡ್ರಿ, ಸವಳು ಮಣ್ಣಿಗೆ ಯಾವುದೇ ಸುಧಾರಕಗಳು ನಾವು ಹಾಕಬಾರ್ದು. ಬರೀ ಒಳ್ಳೆ ಗುಣಮಟ್ಟದ ನೀರಿನಿಂದ ಮಣ್ಣನ್ನು ಬಸಿಯುವುದರಿಂದ ಸವಳು ಜಮೀನುಗಳನ್ನು ಸುಧಾರಣೆ ಮಾಡಬಹುದು. ಮಣ್ಣುಗಳು ಸವಳು ಆಗದಂತೆ ನಮ್ಮ ರೈತರು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕಂತೀರಿ? ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದ್ರೆ ಏನು, ನಾವು ಅತಿ ನೀರಾವರಿ ಮಾಡಬಾರ್ದು, ಅಂದ್ರೆ ಎಕ್ಸಸ್ ಇರಿಗೇಷನ್ ಅಂತ ಏನು ಹೇಳ್ತೇವಲ್ಲ ಅದನ್ನ ಮಾಡಬಾರ್ದು. ಮತ್ತೆ ಎರಡನೇದಾಗಿ, ನೀರಾವರಿಗೆ ಉಪಯೋಗಿಸಿದ ನೀರು ಗುಣಮಟ್ಟ ಒಳ್ಳೇದಿರಬೇಕು, ನೀರಿನಲ್ಲಿ ಕರಗುವ ಲವಣಗಳ ಪ್ರಮಾಣ ಕಡಿಮೆ ಇರಬೇಕು. ಅಂದ್ರೆ ಉಪ್ಪು ಅಥವಾ ಸವಳು ನೀರನ್ನ ನಾವು ನೀರಾವರಿಗೆ ಉಪಯೋಗ ಮಾಡಬಾರ್ದು. ಉಪಯೋಗ ಮಾಡೋದು ಒಂದು ವೇಳೆ ಬಂದರೂ ಕೂಡ ನಾವೇನು ಅಂದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅಂತ ನೀರನ್ನ ಬಳಕೆ ಮಾಡಬೇಕು. ಕರ್ಲು ಮಣ್ಣು ಅಂದ್ರೆ ಏನು, ಅದರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಗಲ್ರಿ, ಈ ಕರ್ಲು ಭೂಮಿ ಕೂಡ ಸಮಸ್ಯಾತ್ಮಕ ಮಣ್ಣು ಅಂತ ನಾವು ಕರಿತೀವಿ ರೀ. ಸಾಮಾನ್ಯವಾಗಿ ಕರ್ಲು ಜಮೀನಿನ ರಸಸಾರ 8.5 ಹೆಚ್ಚಿಗಿರ್ತದೆ. ಮತ್ತೆ ಇದು ಅಲ್ಲದೆ ಮಣ್ಣಿನ ವಿನಿಮಯ ಸೋಡಿಯಂನ ಪ್ರಮಾಣ 15% ಹೆಚ್ಚಾಗಿದೆ. ಮತ್ತೆ ಇಂತಹ ಮಣ್ಣುಗಳಲ್ಲಿ ಮಣ್ಣಿನ ಕಣರಚನೆ ಕೆಟ್ಟ ಹೋಗಿರ್ತದೆ, ಮತ್ತೆ ಗಾಳಿ ಆಡ್ತಾರ ಇಡುದಿಲ್ಲ, ಮತ್ತೆ ಅದಲ್ಲದೆ ಸರ್ವೇ ಸಾಮಾನ್ಯವಾಗಿ ನೀರ್ ನಿಲ್ತಿರ್ತದೆ. ಮತ್ತೆ ಇಂತಹ ಜಮೀನುಗಳಲ್ಲಿ ನಾವು ಅಡ್ಡಾಡಿದ್ರೆ ನಮಗ ಅತ್ಯಂತ ಅಡ್ಡಾಡ್ಲಿಕ್ಕೆ ತ್ರಾಸ ಅನಿಸ್ತದೆ ಅಂತಂದ್ರೆ ಕೆಲವೊಂದು ವೇಳೆ ಚರ್ಮದ ಅಟ್ಟಿ ಕೂಡ ಹೇಳ್ತದೆ. ಇಂತಹ ಮಣ್ಣುಗಳನ್ನ ನಾವು ಕರ್ಲು ಮಣ್ಣುಗಳು ಅಂತ ಕರಿತೇವ್ರಿ. ಇನ್ನ ಈ ಕರ್ಲು ಮಣ್ಣದ ಅಂತ ಹೆಂಗ ಗೊತ್ತ ಹಿಡಬೇಕಂತೀರಿ? ಕರ್ಲು ಮಣ್ಣು ಐತೆ ಅಂತ ತಿಳ್ಕೊಬೇಕಾದ್ರೆ ಮಣ್ಣನ್ನ ಪರೀಕ್ಷೆಗೆ ಒಳಪಡಿಸಿ ಮತ್ತೆ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳನ್ನ ಅಭ್ಯಾಸ ಮಾಡೋದ್ರಿಂದ ನಮಗೆ ತಿಳಿತದೆ. ಮತ್ತೆ ಇಲ್ಲದೆ ಇದ್ರೆ ನಾವು ಸುಮ್ನೆ ನಾವು ಅಡ್ಡಾಡಿ ಜಮೀನ ಮೇಲೆ ಅಡ್ಡಾಡಿದ್ರೆ ನಮಗ್ ಬಹಳ ಹಾರ್ಡ್ ಅನ್ಸ್ತದ, ಮತ್ತೆ ಮೊಳಕೆ ಪ್ರಮಾಣ ಅತಿ ಕಡಿಮೆ ಇರೋದ್ರಿಂದ ಸಸಿಗಳು ಅಲ್ಲೊಂದಿಲ್ಲೊಂದು ನಮಗ ಕಂಡು ಬರ್ತಾವ. ಮತ್ತೆ ಈ ರೀತಿಯಾಗಿ ನಾವು ನಮ್ಮ ಜಮೀನ ಮಣ್ಣು ಕರ್ಲಾಗೈತೆ ಅಂತ ಗೊತ್ತ ಮಾಡ್ಕೋ. ಇನ್ನ ಈ ಕರ್ಲು ಜಮೀನುಗಳಲ್ಲಿ ಬೆಳೆಗಳು ಯಾಕೆ ಚೆನ್ನಾಗಿ ಬರುದಿಲ್ಲ ಅಂತೀರಿ? ಈ ಕರ್ಲ ಜಮೀನುಗಳಲ್ಲಿ ಈ ಸಮಸ್ಯೆಗಳು ಬಹಳ ಇರ್ತಾವ. ಅಂತಂದ್ರೆ ಮುಖ್ಯವಾಗಿ ಏನಂತಂದ್ರೆ ಮಣ್ಣಿನ ಕಣರಚನೆ ಕೆಟ್ಟಿರೋದ್ರಿಂದ ಮಣ್ಣಿನಲ್ಲಿ ಹವೆ ಆಡೋದು ಬಂದ್ ಆಗ್ತದೆ. ಹವೆ ಆಡೋದು ಬಂದ್ ಆಗೋದ್ರಿಂದ ಬೆಳೆಗಳು ಮಣ್ಣಿನಿಂದ ನೀರನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ನೀರು ಸಿಗದೆ ಹೋದ್ರೆ ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆಯು ಕೂಡ ಕಡಿಮೆ ಆಗ್ತದೆ. ಗಾಳಿ ನೀರು ಮತ್ತು ಪೋಷಕಾಂಶಗಳ ಕೊರತೆಯಿಂದಾಗಿ ಬೆಳೆಗಳು ಚೆನ್ನಾಗಿ ಈ ಒಂದು ಕರ್ಲ ಮಣ್ಣಿನಲ್ಲಿ ಬೆಳೆದು ಬರೋದನ್ನು. ಕರ್ಲನ್ನು ತಡೆದುಕೊಂಡು ಬೆಳೆಯುವಂತ ಬೆಳೆಗಳು ಯಾವ್ದವ ಅಂತೀರಿ? ಕರ್ಲನ್ನು ತಡೆದುಕೊಂಡು ಬೆಳೆಯುವಂತ ಬೆಳೆಗಳು ಯಾವ ಅಂತಂದ್ರೆ ಮುಖ್ಯವಾಗಿ ಭತ್ತ ಅಂತ ಹೇಳ್ಬಹುದು. ಕೆಲವೊಂದು ಮರಗಳಲ್ಲಿ ಜಾಲಿ ಮರ, ಸರ್ವೆ ಮರ, ಸೀಸಮ್, ಮತ್ತೆ ಹಣ್ಣಿನ ಬೆಳೆಗಳಲ್ಲಿ ನೇರಳೆ ಹಣ್ಣು, ಮತ್ತೆ ಚಿಕ್ಕು, ಮತ್ತೆ ಕೆಲವೊಂದು ಹುಲ್ಲು ಬೆಳೆಗಳಾದ ಈ ಕರ್ನಾಲ ಗ್ರಾಸು, ಪ್ಯಾರಾಗ್ರಾಸು, ಬರ್ಮುಡಾ ಗ್ರಾಸು, ಇವೆಲ್ಲದ ಶುಗರ್ ಬೀಟು, ಮತ್ತೆ ಕರ್ಲ ಅಷ್ಟೇನಿರದ ಇದ್ರೆ ನಾವು ಇದೊಂದು ಕುಸುಬೆ ಮತ್ತೆ ಹತ್ತಿ ಮುಂತಾದ ಬೆಳೆಗಳನ್ನ ನಾವು ಬೆಳೆಯಬಹುದು. ಕರ್ಲು ಭೂಮಿಗಳನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅಂತೀರಿ? ಈ ಕರ್ಲ ಜಮೀನುಗಳನ್ನ ಸುಧಾರಣೆ ಮಾಡ್ಬೇಕಂತಂದ್ರ ಸುಧಾರಣಾ ಕ್ರಮಗಳು ನಾವೇನು ಈ ಸವಳು ಭೂಮಿಗೆ ನೋಡಿದ್ವಲ್ಲ ಅದೇ ರೀತಿ ಮಾಡ್ಬೇಕು. ಅಂತಂತಂದ್ರೆ ಒಳ್ಳೆ ಗುಣಮಟ್ಟದ ನೀರಿನಿಂದ ಮಣ್ಣು ಬಸಿಬೇಕು, ಮತ್ತು ಮಣ್ಣಿನಲ್ಲಿ ಬಸಿಕಾರ್ಯಗಳನ್ನ ಅಳವಡಿಸಬೇಕು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂತಂದ್ರ ಬಸಿಯೋದ್ರಿಂದ ಕರ್ಲು ಹೋಗೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಂತಹ ಜಮೀನುಗಳಿಗೆ ಜಿಪ್ಸಮ್ ಏನು ಸುಧಾರಕಗಳು ಸಿಗ್ತಾವಲ್ಲ ಇವನ್ನ ನಾವು ಮಣ್ಣಿಗೆ ಸೇರಿಸಿ ಒಳ್ಳೆ ಗುಣಮಟ್ಟದ ನೀರಿನಿಂದ ಬಸಿದ್ರೆ ಕರ್ಲು ಕೂಡ ಕಡಿಮೆ ಆಗ್ತದೆ. ಸುಣ್ಣಯುಕ್ತ ಜಮೀನಿನ ಮಣ್ಣುಗಳನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡ್ಬೇಕಂತೀರಿ? ನೋಡ್ರಿ, ಒಂದು ವೇಳೆ ಕರ್ಲು ಮಣ್ಣು ಸುಣ್ಣದಿಂದ ಕೂಡಿದ್ರ ಅಂತ ಜಮೀನುಗಳಿಗೆ ನಾವು ಬರೀ ಜಿಪ್ಸಮ್ ಸುಧಾರಕವನ್ನು ಹಾಕಿದ್ರೆ ಸುಧಾರಣೆ ಆಗೋದಿಲ್ಲ. ಅದರರ್ಥ ಜಿಪ್ಸಮ್ ಹಾಕಬಾರ್ದು, ಅದರ ಬದಲಿಗೆ ಏನಂತಂದ್ರೆ ಸಲ್ಫರು, ಸಲ್ಫ್ಯೂರಿಕ್ ಆಸಿಡ್, ಪೈರಾಯ್ಡ್ಸ್ ಮುಂತಾದ ಸುಧಾರಕಗಳನ್ನು ಮಣ್ಣಿಗೆ ಸೇರಿಸಬೇಕು. ಜೌಳು ಮಣ್ಣಿನ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಜಮೀನಿನ ಅಂತರ್ಜಲದ ಮಟ್ಟ ಭೂಮಿಯ ಮೇಲ್ಭಾಗಕ್ಕೆ ಸಮೀಪದಲ್ಲಿದ್ರೆ ಅಂತ ಮಣ್ಣುಗಳನ್ನ ನಾವು ಜೌಳು ಮಣ್ಣು ಅಂತ ಕರಿತೀವ್ರಿ. ಅಂತಂದ್ರೆ ಇಂತಹ ಮಣ್ಣುಗಳಲ್ಲಿ ಏನಾಗ್ತದೆ ಅಂತಂದ್ರೆ ನೀರು ವರ್ಷದ ಬಹು ಅವಧಿವರೆಗೆ ನಿಂತಿರ್ತದೆ. ಈ ನೀರು ನಿಲ್ಲೋದ್ರಿಂದ ಏನಾಗ್ತದೆ ಅಂತಂದ್ರೆ ಬೆಳೆಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗ್ತದೆ. ಮತ್ತೆ ಅದು ಅಲ್ಲದೆ ಮಣ್ಣುಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆಯಾಗಿ ಕಾರ್ಬನ್ ಡೈಆಕ್ಸೈಡ್ ವಿಷಕಾರಿಯಾಗುವ ಲಕ್ಷಣಗಳು ಕೂಡ ಕಂಡು ಬರ್ತದೆ. ಮತ್ತೆ ಈ ಜೌಳಿನಿಂದ ಬೆಳೆಗಳ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಆಗ್ತಾವ ಅಂತೀರಿ? ಇವು ನೋಡ್ರಿ, ಈಗ ಮುಖ್ಯವಾಗಿ ಅಂತಂದ್ರೆ ಗಾಳಿ ಬೆಳೆಗಳಿಗೆ ಸಿಗುವುದಿಲ್ಲ. ಹಿಂಗಾಗಿ ಏನಿದೆ, ಗಾಳಿ ಸಿಗದೆ ಇದ್ರೆ ನೀರಿನ ಲಭ್ಯತೆ ಆಗೋದಿಲ್ಲ. ನೀರಿನ ಲಭ್ಯತೆ ಆಗೋದಿಲ್ಲ ಅಂತಂದ್ರೆ ಪೋಷಕಾಂಶಗಳ ಲಭ್ಯತೆಯು ಕೂಡ ಆಗೋದಿಲ್ಲ. ಹಿಂಗಾಗಿ ಮುಖ್ಯವಾಗಿ ಗಾಳಿ, ನೀರು ಮತ್ತು ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗಿ ಜವಳು ಭೂಮಿಗಳಲ್ಲಿ ಯಾವುದೇ ಬೆಳೆ ಚೆನ್ನಾಗಿ ಬೆಳೆದು ಬರೋದು. ಮತ್ತೆ ಈ ಜವಳು ಜಮೀನುಗಳನ್ನ ಸುಧಾರಣೆ ಮಾಡ್ಬೇಕಂತಂದ್ರೆ ಇಲ್ಲೂ ಕೂಡ ನಾವು ಬಸಿಗಾಲೆಗಳನ್ನ ಭೂಮಿಯಲ್ಲಿ ಅಳವಡಿಸಬೇಕು. ಬಸಿಗಾಲನ್ನು ಅಳವಡಿಸಿ ಜಮೀನಿನ ಜವಳನ್ನು ನಾವು ತೆಗೆದುಹಾಕ್ಬೇಕಾಗ್ತದೆ. ಅಂದ್ರೆ ಬಸಿಗಾಲವೆ ಮಾಡಿದ್ರೆ ಈ ಜವಳನ್ನ ಹೋಗಲಾಡಿಸಬಹುದಂತೀರಿ? ಬರೀ ಬಸಿಗಾಲಗಳನ್ನ ಅಳವಡಿಸಿದ್ರಿಂದ ನಾವು ಇವನ್ನ ಸುಧಾರಣೆ ಮಾಡಬಹುದು. ಯಾವುದೇ ಸುಧಾರಕಗಳು ಕೂಡ ಬೇಕಾಗಿಲ್ಲ ಈ ಒಂದು ಜವಳ ಭೂಮಿಗೆ. ಈ ಬಸಿಗಾಲವೆ ಅಳವಡಿಸಬೇಕಾದ್ರೆ ಬಹಳಷ್ಟು ಖರ್ಚು ಬರ್ತದ ಅಂತೀರಿ? ಹೌದೌದು, ಬಸಿಗಾಲಗಳನ್ನ ಅಳವಡಿಸಬೇಕಾದ್ರೆ ಬಹಳ ಖರ್ಚು ಬರ್ತದೆ. ನಾವು ಈಗಾಗಲೇ ಹೇಳಿದಂತೆ ತೆರೆದ ಬಸಗಾಲಗಳನ್ನ ಅಳವಡಿಸಿದ್ರೆ ಕಡಿಮೆ ಖರ್ಚು ಅಂದ್ರೆ 10-15,000 ಪ್ರತಿ ಎಕರೆಗೆ ಬರ್ತದೆ. ಮತ್ತೆ ಮುಚ್ಚಿದ ಬಸಗಾಲಗಳು ಅಂದ್ರೆ SSD ಸಬ್ ಸರ್ಫೇಸ್ ಡ್ರೈನೇಜ್ ಅಂತ ನಾವೇನ್ ಹೇಳ್ತೇವಲ್ಲ, ಈ ಟೆಕ್ನಾಲಜಿನ ಅಳವಡಿಸಿದ್ರೆ ಎಕರೆಗೆ 40-50,000 ರೂಪಾಯಿ ಖರ್ಚು ಬರ್ತದೆ. ಈ ಸುಣ್ಣಯುಕ್ತ ಮಣ್ಣುಗಳು ಅಂತಂದ್ರೆ ಎಂತ ಮಣ್ಣುಗಳಿಗೆ ಕರಿಬಹುದಂತೀರಿ? ಸುಣ್ಣಯುಕ್ತ ಮಣ್ಣುಗಳು ಅಂತಂದ್ರೆ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟು ಮತ್ತು ಮ್ಯಾಗ್ನೇಷಿಯಂ ಕಾರ್ಬೊನೇಟ್ಗಳ ಪ್ರಮಾಣ 5%ಕ್ಕಿಂತ ಹೆಚ್ಚಿಗಿದ್ರೆ ಅಂತ ಮಣ್ಣುಗಳನ್ನು ನಾವು ಸುಣ್ಣಯುಕ್ತ ಮಣ್ಣುಗಳು ಅಂತ ಕರಿತೇವೆ. ಮತ್ತೆ ಬೆಳೆಗಳ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಆಗ್ತದಂತೀರಿ ಸುಣ್ಣಯುಕ್ತ ಮಣ್ಣುಗಳಲ್ಲಿ? ಈ ಒಂದು ಸುಣ್ಣಯುಕ್ತ ಮಣ್ಣುಗಳಲ್ಲಿ ಬೆಳೆಗಳು ಮುಖ್ಯವಾಗಿ ಪೋಷಕಾಂಶಗಳ ಕೊರತೆಯಿಂದಾಗಿ ಸಫರ್ ಆಗ್ತಾವ. ಅಂತಂದ್ರೆ ಈ ಬೆಳೆಗಳು ಚೆನ್ನಾಗಿ ಬೆಳೆದು ಬರೋದಲ್ಲ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸಾರಜನಕದ ಲಭ್ಯತೆ ಕಡಿಮೆ ಆಗ್ತದೆ, ಮತ್ತೆ ರಂಜಕದ ಲಭ್ಯತೆ ಕಡಿಮೆ ಆಗ್ತದೆ. ಇದು ಅಲ್ಲದ ಮುಖ್ಯವಾಗಿ ಈ ಒಂದು ಲಘು ಪೋಷಕಾಂಶಗಳು ಅಂತ ಏನ್ ಹೇಳ್ತೇವಲ್ಲ, ಜಿಂಕು, ಐರ್ನು, ಕಾಪರು, ಮ್ಯಾಂಗನೀಸು, ಇಂತಹ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗಿ ಬೆಳೆಗಳು ಪೋಷಕಾಂಶಗಳ ಕೊರತೆ ಲಕ್ಷಣಗಳನ್ನ ತೋರ್ತವೆ. ಈ ಒಂದು ಸುಣ್ಣಯುಕ್ತ ಮಣ್ಣುಗಳಲ್ಲಿ ಮುಖ್ಯವಾಗಿ ನಾವು ಐರ್ನ್ ಅಂದ್ರೆ ಈ ಕಬ್ಬಿಣದ ಕೊರತೆಯನ್ನ ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿ ಒಂದು ಕಬ್ಬು ಮತ್ತು ಶೇಂಗಾ, ಅದಕ್ಕೆ ಏನ್ ತಿಳ್ಕೊಬೇಕಂತಂದ್ರೆ ಮಳೆಯಾದ ತಕ್ಷಣ ಶೇಂಗಾ ಮತ್ತು ಕಬ್ಬು ಹಳದಿ ಬಣ್ಣಕ್ಕೆ ತಿರುಗ್ತಾವ. ಹಳದಿ ಬಣ್ಣಕ್ಕೆ ತಿರುಗ್ಯಾವ ಅಂತಂದ್ರೆ ಅದರರ್ಥ ಕಬ್ಬಿಣದ ಲಭ್ಯತೆ ಕಡಿಮೆ ಆಗ್ತದ. ಈ ಏನಂತ ನಾವು ಕರಿತೀವಿ ಅಂತಂದ್ರೆ ಲೈಮ್ ಇಂಡ್ಯೂಸ್ಡ್ ಐರನ್ ಕ್ಲೋರಾಸಿಸ್ ಅಂತ ಕರಿತೀವಿ. ಈ ಸುಣ್ಣಯುಕ್ತ ಮಣ್ಣುಗಳನ್ನ ಯಾವ ರೀತಿಯಾಗಿ ಸುಧಾರಣೆ ಮಾಡಬಹುದು ಅಂತೀರಿ? ಈ ಸುಣ್ಣಯುಕ್ತ ಮಣ್ಣುಗಳಲ್ಲಿ ನಾವು ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಗೆ ಮಾಡಬೇಕಾಗ್ತದ. ಕಾರಣ ಸಾರಜನಕದ ಗೊಬ್ಬರಗಳಾದ ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್ ಇವುಗಳ ಬದಲಿ ಅಮೋನಿಯಂ ನೈಟ್ರೇಟ್ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಬೇಕಾಗ್ತದೆ. ಮತ್ತ ರಂಜಕ ಗೊಬ್ಬರಗಳನ್ನು ಒಂದೇ ವೇಳೆ ಕೊಡುವ ಬದಲಿ ಅದನ್ನ ಏನ್ ಅಂತಂದ್ರೆ ಎರಡು ಅಥವಾ ಮೂರು ಭಾಗಗಳನ್ನಾಗಿ ಬೆಳೆಗಳ ಬೇರೆ ಬೇರೆ ಅವಧಿಗಳಲ್ಲಿ ನಾವು ಕೊಡಬೇಕಾಗ್ತದೆ. ಮತ್ತ ಲಘು ಪೋಷಕಾಂಶಗಳಾದ್ರೆ ಜಿಂಕ್, ಕಾಪರ್, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಇವುಗಳನ್ನ ಸ್ಪ್ರೇ ಮೂಲಕ ಬೆಳೆಗಳಿಗೆ ಕೊಟ್ಟರೆ ಚೆನ್ನಾಗಿರ್ತದೆ. ಅಂದ್ರೆ ಈ ಲಘು ಪೋಷಕಾಂಶಗಳನ್ನು ಮಣ್ಣಿಗೆ ಹಾಕುವ ಬದಲು ಸ್ಪ್ರೇ ಮಾಡಿದ್ರೆ ಒಂದು ಪೋಷಕಾಂಶಗಳ ಎಫಿಷಿಯನ್ಸಿ ಹೆಚ್ಚಾಗಿ ಆಗ್ತದೆ. ಇದಕ್ಕೆ ಸುಧಾರಕ ಹಾಕೋದು ಅವಶ್ಯಕತೆ ಇಲ್ಲ ಅಂತೀರಾ? ಸುಧಾರಕಗಳನ್ನ ಹಾಕ್ಬಹುದು. ಆದ್ರೆ ಸುಧಾರಕಗಳಾದ ಗಂಧಕ, ಪೈರಾಯ್ಡ್ಸ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಹಾಕ್ಬೇಕಾಗ್ತದೆ. ಇವು ಏನ್ರ ಲೋಕಲಿ ಸಿಕ್ಕ್ರೆ, ಸ್ಥಳೀಯವಾಗಿ ಸಿಕ್ಕ್ರೆ ಹಾಕಕ್ ಅಡ್ಡಿ ಇಲ್ಲ. ಇಲ್ಲದೇ ಇದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಯಾವುದೇ ಸುಧಾರಕಗಳನ್ನ ಈ ಒಂದು ಸುಣ್ಣಯುಕ್ತ ಮಣ್ಣುಗಳಿಗೆ ರೆಕಮೆಂಡ್ ಮಾಡೋದಲ್ಲ. ಮತ್ತ ಸಮಸ್ಯಾತ್ಮಕ ಮಣ್ಣುಗಳ ಬಗ್ಗೆ ಮತ್ತೇನ್ ತಿಳಿಸ್ತೀರಿ? ನೋಡ್ರಿ, ನಮ್ಮ ರೈತರು ಏನ್ ಮಾಡ್ಬೇಕಂತಂದ್ರ ಅತಿ ನೀರಾವರಿ ಮಾಡಬಾರ್ದು. ಅತಿ ನೀರಾವರಿ ಮಾಡೋದ್ರಂದ್ರ ನಮ್ಮ ಜಮೀನಿನ ಮಣ್ಣುಗಳು ಮೊದ್ಲ ಜೌಳ ಆಗ್ತಾವ. ನಾವು ಜೌಳನ್ನ ಕಡಿಮೆ ಮಾಡದೇ ಇದ್ರೆ ಮುಂದೆ ಅವು ಸವಳಾಗಿ ಪರಿವರ್ತನೆ ಹೊಂತಾವ. ನಾವು ಒಂದು ವೇಳೆ ಸವಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಅವು ಕರ್ಲಾಗ್ತಾವ. ಇದು ಒಂದನೇದ್ದು. ಎರಡನೇದ್ದು ಅಂತಂತಂದ್ರೆ ಸಾಧ್ಯದ ಕಡೆ ಬಸಿಗಾಲನ್ನು ಅಳವಡಿಸಿದ್ರ ಮಣ್ಣುಗಳು ಸವಳಾಗುವುದಲ್ಲ. ಒಳ್ಳೆಯದು ಡಾಕ್ಟರ್ ಎನ್ ಎಸ್ ಹೆಬ್ಸೂರ್ ಅವರೇ, ತಾವು ಇಲ್ಲಿವರೆಗೆ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಏನು ಮತ್ತು ಅವುಗಳನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕುರಿತು ಡಾಕ್ಟರ್ ಎನ್ ಎಸ್ ಹೆಬ್ಸೂರ್ ಅವರೊಂದಿಗೆ ರಾಮೇಶ್ವರ್ ಶಿರ್ಬಡಗಿ ಅವರು ನಡೆಸಿದ ಸಂದರ್ಶನ ಕೇಳಿದ್ರಲ್ಲ, ಈಗ ಕೃಷಿ ವಾರ್ತೆ ಕೇಳೋಣಂತ. ಮೊಲ ಅತಿ ಸಣ್ಣ ಸಸ್ತನಿ ಪ್ರಾಣಿ, ಮುದ್ದಾದ ಮತ್ತು ಸ್ವಚ್ಛವಾದ ಪ್ರಾಣಿ, ಅಲ್ಲದೆ ಬೇಗನೆ ಪ್ರಾಯಕ್ಕೆ ಬರುತ್ತವೆ. ಕಡಿಮೆ ಗರ್ಭಾವಧಿ, ತೀವ್ರ ಸಂತಾನ ಅಭಿವೃದ್ಧಿ ಮತ್ತು ಎಲ್ಲ ಹವಾಮಾನಕ್ಕೂ ಹೊಂದಿಕೊಳ್ಳುವ ವಿಶೇಷ ಗುಣವಿರುತ್ತವೆ ಇವಕ್ಕೆ. ಮೊಲಗಳನ್ನು ಕೃಷಿಯಲ್ಲಿ ಉಪಕಸುಬಾಗಿ ಅಲ್ಲದೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕೂಡ ಸಾಕಾಣಿಕೆ ಮಾಡಬಹುದು. ಮೊಲ ಕಡಿಮೆ ಖರ್ಚಿನ ಆಹಾರ ಸೇವಿಸಿ ಅದನ್ನು ಸಮರ್ಥವಾಗಿ ಪರಿವರ್ತಿಸಿ ಶೀಘ್ರವಾಗಿ ಬೆಳೆಯಬಲ್ಲದು. ತ್ವರಿತವಾದ ಸಂತಾನಾಭಿವೃದ್ಧಿ ಮಾಡುವ ಗುಣಗಳನ್ನು ಇದು ಹೊಂದಿದೆ. ಪ್ರಪಂಚದಲ್ಲಿ ಸುಮಾರು 38 ಹೆಚ್ಚು ವಿವಿಧ ತಳಿಗಳಿವೆ ಮತ್ತು 87 ವಿವಿಧ ಪ್ರಭೇದದ ಮೊಲಗಳಿವೆ. ಮೊಲಗಳ ಬಳಕೆಯ ಮೇರೆಗೆ ಎರಡು ವಿಧವಾಗಿ ವಿಂಗಡಿಸಬಹುದು. ಉಣ್ಣೆ ಮತ್ತು ಚರ್ಮಕ್ಕಾಗಿ ಜರ್ಮನ್ ಅಂಗೋರಾ, ರಷ್ಯನ್ ಅಂಗೋರಾ, ಫ್ರೆಂಚ್ ಅಂಗೋರಾ, ಬ್ರಿಟಿಷ್ ಅಂಗೋರಾ ಮತ್ತು ಅಲ್ಬಿನೋ ತಳಿಗಳನ್ನು ಬಳಸಬಹುದು. ಈ ತಳಿಗಳ ವೈಶಿಷ್ಟ್ಯ ಅಂದರೆ ವಯಸ್ಸಿಗೆ ಬಂದಾಗ 2.5-3 ಕಿಲೋಗ್ರಾಂ ದೇಹ ತೂಕ ಹೊಂದಿರ್ತವೆ. ವರ್ಷಕ್ಕೆ 400-1,000 ಗ್ರಾಂ ಉಣ್ಣೆ ಇಳುವರಿಯನ್ನು ಪ್ರತಿ ಮೊಲದಿಂದ ಪಡೆಯಬಹುದು. ಮಾಂಸಕ್ಕಾಗಿ ನ್ಯೂಜಿಲೆಂಡ್ ವೈಟ್, ರಷ್ಯನ್ ಗ್ರೇಜೈಂಟ್, ಸೋವಿಯತ್ ಚಿಂಚಿಲ, ಕ್ಯಾಲಿಫೋರ್ನಿಯಾ ವೈಟ್, ಬ್ರಿಟಿಷ್ ಬ್ಲ್ಯಾಕ್, ನ್ಯೂಜಿಲೆಂಡ್ ಬ್ಲ್ಯಾಕ್ ಇತ್ಯಾದಿ ಮಾಂಸದ ತಳಿಗಳಿವೆ. ಈ ತಳಿಗಳ ವೈಶಿಷ್ಟ್ಯವೆಂದರೆ ದೊಡ್ಡದಾದ ಭುಜ, ತೊಡೆ ಮತ್ತು ಬೆನ್ನು ಹೊಂದಿರುತ್ತವೆ. ಸುಮಾರು 12-14 ವಾರಗಳಲ್ಲಿ 1.8-2 ಕಿಲೋಗ್ರಾಂ ದೇಹ ತೂಕ ಹೊಂದುತ್ತವೆ. ಒಂದು ದೊಡ್ಡ ಮೊಲ 4-6 ಕಿಲೋಗ್ರಾಂ ತನಕ ತೂಗಬಹುದು. ಉತ್ತಮ ಗುಣಮಟ್ಟದ, ರುಚಿಕರ ಮತ್ತು ಹೆಚ್ಚು ಪೌಷ್ಟಿಕಾಂಶವುಳ್ಳ ಮಾಂಸ ದೊರೆಯುತ್ತೆ. ಅಲ್ಲದೆ ಕಡಿಮೆ ಕೊಲೆಸ್ಟ್ರಾಲ್, ಹೆಚ್ಚು ಮಾಂಸ, ಕಡಿಮೆ ಕೊಬ್ಬು ಇವುಗಳ ವೈಶಿಷ್ಟ್ಯವಾಗಿದೆ. ಸ್ಥಳೀಯವಾಗಿ ದೊರಕುವ ಸಾಮಗ್ರಿಗಳನ್ನು ಬಳಸಿ ಮನೆ ಕಟ್ಟಬಹುದು. ಮಳೆ, ಗಾಳಿ, ಬಿಸಿಲು ಮತ್ತು ಶತ್ರುಗಳಿಂದ ಕಾಪಾಡುವ ಎಚ್ಚರಿಕೆ ವಹಿಸಬೇಕು. ಸ್ಥಳೀಯವಾಗಿ ಸಿಗುವ ಸಾಮಗ್ರಿಗಳೆಂದರೆ ಹಳೆಯ ತಗಡಿನ ಡಬ್ಬಗಳು, ಮರದ ತುಂಡುಗಳು, ಬಿದಿರು, ಕಟ್ಟಿಗೆ, ಜಾಳಿಗೆಯನ್ನು ಬಳಸಿ ಕಟ್ಟಬಹುದು. ಮೇಲ್ಛಾವಣಿಗೆ ಕಲ್ನಾರ್ ಶೀಟು ಅಥವಾ ತೆಂಗಿನ ಗರಿ ಬಳಸಬಹುದು. ನೆಲ ಮಣ್ಣಿನದ್ದಾದರೆ ತುಂಬ ಉತ್ತಮ, ಮೂತ್ರವನ್ನು ಸುಲಭವಾಗಿ ಹೀರಿಕೊಳ್ಳುತ್ತೆ. ಸಿಮೆಂಟಿನ ನೆಲವಾದರೆ ಇಳಿಜಾರಿರಬೇಕು ಮತ್ತು ಉತ್ತಮ ಒಳಚರಂಡಿ ವ್ಯವಸ್ಥೆ ಇರಬೇಕು. ಇಲ್ಲವಾದರೆ ಅಮೋನಿಯಾ ಅನಿಲ ಉತ್ಪಾದನೆಯಾಗಿ ಕೆಲಸಗಾರರಿಗೆ ಹಾಗೂ ಮೊಲಗಳಿಗೆ ಉಸಿರಾಟದ ತೊಂದರೆ ಆಗುತ್ತದೆ. ಒಟ್ಟಿನಲ್ಲಿ ನೆಲದಲ್ಲಿ ಹೆಚ್ಚಿನ ತೇವಾಂಶ ಇರಬಾರದು. ಕ್ರಿಮಿನಾಶಕ ಸಿಂಪಡಿಸಿ ಆಗಿಂದಾಗ್ಗೆ ನೆಲವನ್ನು ಸ್ವಚ್ಛಗೊಳಿಸ್ತಾ ಇರಬೇಕು. ತಂಪಾದ ಉಷ್ಣಾಂಶದಲ್ಲಿ ಉಣ್ಣೆಯ ತಳಿಗಳು ಚೆನ್ನಾಗಿ ಇಳುವರಿ ಕೊಡ್ತವೆ. 30-34 ಡಿಗ್ರಿ ಸೆಲ್ಸಿಯಸ್ ಉಷ್ಣತಾಮಾನ ಮಾಂಸದ ತಳಿಗೆ ಸೂಕ್ತ.